ರಾಜವರ್ಮ ಬೈಲಂಗಡಿಯವರ ಕೃಷಿ ಅನುಭವವನ್ನು ಕೇಳೋಣ. ಶ್ರೋತೃಗಳೇ, ಈಗ ನಮ್ಮ ಜೊತೆ ಇದ್ದಾರೆ ಮೂಡುಬಿದ್ರಿಯ ರಾಜವರ್ಮ ಬೈಲಂಗಡಿಯವರು. ರಾಜವರ್ಮ, 6 ವರ್ಷ ಆಯ್ತು ಕೃಷಿ ಕ್ಷೇತ್ರಕ್ಕೆ ಬ್ಯಾಂಕಿಂದ ರಿಟೈರ್ಡ್ ಆದ ಮೇಲೆ ಬಂದಾಗ ಮೊದಲು ಪ್ರಾರಂಭ ಮಾಡಿದ ನಾನು ಭತ್ತದ ಕೃಷಿ ಮತ್ತು ಅಡಿಕೆ ಕೃಷಿ. 1-3 ವರ್ಷದ ನಂತರ ಅದರ ಜೊತೆಯಲ್ಲಿ ನರ್ಸರಿಯನ್ನು ಕೂಡ ಪ್ರಾರಂಭ ಮಾಡಿದೆ. ಕ್ರಮೇಣ 4-5 ವರ್ಷ ಹೋದಾಗ ಒಬ್ಬ ಮನುಷ್ಯನಿಗೆ ಒಂದೇ ಥರದ ಕೃಷಿ ಮಾಡಿದಾಗ ಆ ಕೃಷಿ ಕ್ಷೇತ್ರಕ್ಕೆ ಹೋಗುವಂಥ ಆಸಕ್ತಿ ಕಡಿಮೆ ಆಗ್ತದೆ ಅಂತ ಹೇಳೋ ದೃಷ್ಟಿಯಿಂದ ಜೊತೆಯಲ್ಲಿ ತರಕಾರಿಗಳನ್ನು ಕೂಡ 2 ವರ್ಷದಲ್ಲಿ 2 ಸಲ ಮಾಡ್ತಾ ಇದ್ದೆ. ಕ್ರಮೇಣ ಕಾಡು ಪ್ರಾಣಿಗಳ ಹಾವಳಿಯಿಂದಾಗಿ ನಾವು ಅದನ್ನು ನಿಲ್ಲಿಸಬೇಕಾಯಿತು. ಹೀಗಾಗಿ ನಾನು ನನ್ನ ಕೃಷಿ ಕ್ಷೇತ್ರ ಮತ್ತು ನಾನು ವಾಸಸ್ಥಳಕ್ಕೆ 17 ಕಿಲೋಮೀಟರ್ ದೂರ ಇದೆ. ಹೀಗಾಗಿ ಪ್ರತಿದಿನ ಆ ಕ್ಷೇತ್ರಕ್ಕೆ ಹೋಗುವಂಥ ಉದ್ದೇಶವನ್ನು ಇಟ್ಟುಕೊಂಡು 2 ವರ್ಷಕ್ಕೊಂದು ಹೊಸ ಹೊಸ ಕೃಷಿಗಳನ್ನು ಪ್ರಾರಂಭ ಮಾಡ್ತಾ ಬಂದೆ. ಪ್ರಥಮವಾಗಿ ಮಾಡಿದಂಥ ಹೊಸ ಕೃಷಿ ಅಂತೇಳಿದರೆ ಪಪ್ಪಾಯಿ. 4-5 ವರ್ಷ ಪಪ್ಪಾಯಿ ಗಿಡಗಳನ್ನು ನಾನು ಮಾಡಿಬಿಟ್ಟು ಬೇಕಾದಷ್ಟು ಪಪ್ಪಾಯಿಯನ್ನು ಬೆಳೆಸಿಬಿಟ್ಟು ನಮ್ಮ ಕೃಷಿ ವಿಚಾರ ವಿನಿಮಯ ಕೇಂದ್ರದಲ್ಲಿ 150 ಜನ ರೈತರಿದ್ದಾರೆ. ಅವರನ್ನು ನನ್ನ ಕೃಷಿ ಕ್ಷೇತ್ರಕ್ಕೆ ಕರ್ಕೊಂಡೋಗಿ ಈ ಬಗ್ಗೆ ಅವರಿಗೆ ಮಾಹಿತಿ ಕೊಟ್ಟು ಅವರನ್ನು ಕೂಡ ಉತ್ತೇಜನ ಮಾಡುವಂಥ ಕೆಲಸವನ್ನು ಮಾಡಿ. ಇನ್ನು ಆಮೇಲೆ ಅದು ಪಪ್ಪಾಯಿ ಗಿಡ ಏನಾಯಿತು ಅಂತೇಳಿದರೆ 1-2 ವರ್ಷ ಹೋದಾಗ ಅದಕ್ಕೆ ರೋಗ ಬರಲಿಕ್ಕೆ ಶುರುವಾಯಿತು. ಅದನ್ನು ನಮಗೆ ಕಂಟ್ರೋಲ್ ಮಾಡಲಿಕ್ಕೆ ಆಗಲಿಲ್ಲ. ಹೀಗಾಗಿ 4-ಕ್ಕೆ ವರ್ಷದಲ್ಲಿ ಪಪ್ಪಾಯಿಯನ್ನು ಬಿಟ್ಟು ಪೈನಾಪಲ್ ಸ್ಟಾರ್ಟ್ ಮಾಡಿದೆ. ಅನನಾಸು ಮಾಡಿದೆ. ಅನನಾಸು ಕೂಡ ಕನಿಷ್ಠ 1-2-3 ಎಕರೆಯಲ್ಲಿ ಮಾಡಿಬಿಟ್ಟು 3-4 ವರ್ಷ ಅದನ್ನು ಮಾಡಿದೆವು. ಮುಂದೆ ಅದು ಕೂಡ ಏನಾಯಿತು ಅಂತೇಳಿದರೆ ಮಂಗಗಳು ಅದರ ಎಲೆಯನ್ನು ತಿಂದು ತಿನ್ನುವಂಥದ್ದು, ಇಲಿಗಳು ಬುಡ ಕಾಂಡವನ್ನು ತಿನ್ನುವಂಥದ್ದು ಮತ್ತು ಹಣ್ಣುಗಳನ್ನು ತಿನ್ನುವಂಥ ಕೆಲಸವನ್ನು ಮಾಡ್ತವೆ. ಹೀಗಾಗಿ ಆ ಕ್ಷೇತ್ರವನ್ನು ಕೂಡ ಬಿಟ್ಟು ಮಾವಿನ ಮರವನ್ನು ಮಾಡುವಂಥ ಕೆಲಸ ಮಾಡಿ. 75 ಮಾವಿನ ಗಿಡ ಇದೆ ನನ್ನ ಹತ್ರ. 11 ವೆರೈಟಿಯ ಮಾವಿನ ಹಣ್ಣುಗಳನ್ನು ಬೇರೆ ಬೇರೆ, ಈಗ ಕೊಲ್ಲಾಪುರದಿಂದ ತರಿಸಿದ್ದೇನೆ, ಧಾರವಾಡದಿಂದ ತರಿಸಿದ್ದೇನೆ, ಮಂಗಳೂರು ಲೋಕಲು ಮತ್ತು ಇಲ್ಲಿ ಬೇರೆ ಬೇರೆ ಕಸಿಗಿಡ ಕಟ್ಟುವಂಥವರಿದ್ದಾರೆ. ಪೆರಡೂರಿನಲ್ಲಿ ರಾಜ್ಯ ಪ್ರಶಸ್ತಿ ವಿಜೇತ ಇವರು ಬಾಲ್ತಿಲ್ಲಯ್ಯರಿದ್ದಾರೆ, ಅವರು ಒಳ್ಳೊಳ್ಳೆ ಗಿಡಗಳನ್ನು ಕೊಡ್ತಾರೆ. ಅವರಿಂದ ಗಿಡಗಳನ್ನು ತಂದು ಕೂಡ ನಾನು ನೆಟ್ಟು 8-10 ವರ್ಷ ಅದರಲ್ಲಿ ಈಗ ಫಲ ತೆಗಿತಾ ಇದ್ದೇನೆ. 8-10 ಕ್ವಿಂಟಾಲ್ ಮಾವಿನ ಹಣ್ಣು ಆಗ್ತದೆ. ಈಗ ಮಲ್ಲಿಕಾ ಗಿಡಗಳಿಗೆ ನಮಗೆ 1 ಕಿಲೋಗೆ ₹100 ನಮಗೆ ಸಿಗ್ತದೆ. ಮನೆ ಬಾಗಿಲಿಗೆ ಬಂದು ಅದನ್ನು ತಗೊಂಡು ಹೋಗ್ತಾರೆ, ಮಾರುವಂಥ ಇದಿಲ್ಲ. ಮರವನ್ನು ಕೊಡುವಂಥ ಕೆಲಸ ಮಾಡುವುದಿಲ್ಲ ನಾವು. ಪಿಕ್ ಮಾಡಿಯೇ ನಾವು ಸೇಲ್ ಮಾಡ್ತೇವೆ. ತೂಕ ಮಾಡಿಬಿಟ್ಟು ಮರ ಕೊಟ್ಟರೆ ನಮಗೆ ಲಾಭ ಆಗುತ್ತೆ, ಅದರಲ್ಲಿ ನಮಗೆ ಲಾಭ ಆಗುವುದಿಲ್ಲ. 1 ಮಾಸ್ ಅಮೌಂಟ್ ಕೊಡ್ತಾರೆ, ಮಾಡುವುದಿಲ್ಲ. 1 ನಮಗೆ ಬೇಕಾದಷ್ಟು ಅದನ್ನು ತಗೊಳ್ಳಿಕ್ಕೆ ಆಗುವುದಿಲ್ಲ. ನಮಗೆ ರಿಲೇಟಿವ್ಸ್ ಇರ್ತಾರೆ, ಫ್ರೆಂಡ್ ಸರ್ಕಲ್ ಇರ್ತಾರೆ, ಅವರಿಗೆ ಕೊಡಬೇಕು ಅಂತ ಆಗ್ತದೆ. ಒಂದ್ಸಲ ಮರ ಕೊಟ್ಟರೆ ನಮಗೆ ಅದನ್ನು ತಗೊಳ್ಳಿಕ್ಕೆ ಆಗುವುದಿಲ್ಲ. ಮತ್ತೆ ಗೆಲ್ಲು ಕೂಡ ಕಡಿತಾರೆ ಹಾಗೆಲ್ಲ. ಇದು ಕಸಿ ಗಿಡ ಆದ್ದರಿಂದ ಅದನ್ನು ಕೈಯಲ್ಲೇ ಕೊಯ್ಯುವಂಥ ಕೆಲಸ ಮಾಡ್ತಾರೆ. ಅಷ್ಟು 8-10 ಫೀಟಿಂದ ದೊಡ್ಡದಕ್ಕೆ ಹೋಗುವುದಿಲ್ಲ ಕಸಿ ಗಿಡಗಳು. ಈಗ ಈ ಥರ ಮಾಡ್ತಾ ಹೋದೆವು. ಮುಂದೆ ಕೊಕ್ಕೋ ಗಿಡ ಕೂಡ ನಡುವಲ್ಲಿ ಹಾಕಿದೆ, ಪೆಪ್ಪರ್ ಹಾಕಿದ್ದೇನೆ. ಜೊತೆಗೆ ಈಗ ಕಳೆದ ವರ್ಷದಿಂದ 1-1.5 ವರ್ಷ ಆಯಿತು, 60 ಬೇರೆ ಬೇರೆ ವೆರೈಟಿಯ ಹಲಸಿನ ಗಿಡಗಳನ್ನು ಕೂಡ ಹಾಕಿದ್ದೇನೆ. ಅದರಲ್ಲಿ ವರ್ಷ ಪೂರ್ತಿ ಆಗುವಂಥ ಹಲಸಿನ ಗಿಡ ಇದೆ, ಮತ್ತು ಹಳದಿ ಕಲ್ಲರ್ನ ಹಲಸಿನ ಗಿಡ ಇದೆ, ಕೆಂಪು ಇದೆ, ಮೇಣ ಇಲ್ಲದಂಥ ಹಲಸಿನ ಗಿಡ ಇದೆ, ಮತ್ತು ಅನ್ಸೀಸನಲ್ಲಿ ಆಗುವಂಥ ಹಲಸಿನ ಗಿಡಗಳಿದ್ದಾವೆ. ಹೀಗೆ ಬೇರೆ ಬೇರೆ ಗಿಡಗಳು ಹಾಕುವಂಥ ಗಿಡಗಳನ್ನು ಕೂಡ ನಾನು 1 ಪ್ಲಾಟೇ ಮಾಡಿದ್ದೆ. 60 ಗಿಡ ಮಾವಿನ ಗಿಡಗಳಿಗೆ 1 ಪ್ಲಾಟ್ ಇದೆ, ಹಲಸಿನ ಗಿಡಗಳಿಗೆ 1 ಬೇರೆ ಪ್ಲಾಟ್ ಇದೆ. ಯಾವ ಉದ್ದೇಶಕ್ಕೆ ಮಾಡ್ತೇವೆ ಅಂತೇಳಿದರೆ, ತೋಟಕ್ಕೆ ಇಷ್ಟು ದೂರ ಹೋಗುವಾಗ ನಮಗೆ ಬರೀ ಅಡಿಕೆ ಸಸಿ ಅಂತೇಳಿದರೆ ಅದಾಗ್ತದೆ, ಬುಡ ಹಾಕಿತ್ತು, ನೀರು ಕೊಟ್ಟಿತ್ತು, ಜನ ಇರ್ತಾರೆ, ಮಾಡ್ತಾ ಹೋಗ್ತದೆ. ಹಾಗಾಗಿ ನಮಗೆ ಅದರ ಬಗ್ಗೆ ಆಸಕ್ತಿ ಕಡಿಮೆ ಆಗ್ತದೆ ಹೋಗುವಂತ. ಹೊಸ ಹೊಸ ಗಿಡ, ಹೊಸ ಹೊಸ ಕೃಷಿ ನಾವು ಮಾಡ್ತಾ ಹೋದಾಗ ನಮಗೊಂದು ಅದರಲ್ಲಿ ಉಮೇದು ಇಂಟ್ರೆಸ್ಟ್ ಇರ್ತದೆ, ಉಮೇದು ಇರ್ತದೆ. ಅದಕ್ಕಾಗಿ ನಾವು ಅದು ಹೋಗ್ತಿರ್ತೇವೆ, ಏನಾಯಿತು, ಹೇಗೆ ಬಂತು ಅಂತ ಹೇಳುವಂಥದ್ದು. ಹೀಗಾಗಿ ನಾನು ನನ್ನ 15-16 ವರ್ಷದ ಕೃಷಿ ಇದರಲ್ಲಿ ಕನಿಷ್ಠ 2-3 ವರ್ಷಕ್ಕೊಂದು ಹೊಸ ಹೊಸ ಬೆಳೆಗಳನ್ನು ಮಾಡ್ತಾನೆ ಹೋಗ್ತೇವೆ. ಸಾಮಾನ್ಯ ನಮ್ಮ ಕರಾವಳಿಯಲ್ಲಿ ಒಂದು ನಂಬಿಕೆ ಉಂಟು, ನಂಬಿಕೆ ಅಂತ ಹೇಳಿದರೆ ಒಂದು ಪರಂಪರಾನುಗತವಾಗಿ ಬಂದಂಥ ಒಂದು ಯೋಚನೆ ಏನಂತ ಹೇಳಿದರೆ, ಈ ಮಾವಿನ ಗಿಡ ಮತ್ತು ಈ ಹಲಸಿನ ಗಿಡ ಇದೆಲ್ಲ ತನ್ನಿಂತಾನೇ ಬೆಳೆಯುವಂಥದ್ದು, ಇದಕ್ಕೆಲ್ಲ ನಾವು ಏನು ಕೂಡ ಕೃಷಿ ಮಾಡುವುದು ಬೇಡ ಅಂತ. ಈ ಮಾವಿನ ಗಿಡ ಮತ್ತು ಹಲಸಿನ ಗಿಡಕ್ಕೆ ನಾವು ಎಷ್ಟು ಅದಕ್ಕೆ ಕೇರ್ ಅಂತ ನಾವು ಹೇಳ್ತೇವೆ, ಅದಕ್ಕೆ ಒಂದು ಗಮನ ಕೊಡಬೇಕಾಗ್ತದೆ. ಈಗ ನೋಡಿ, ಹಲಸಿನ ಗಿಡ ನಂದು ನಿಜವಾಗಿ ನಾನು ನನ್ನ ತೋಟದ ಸುತ್ತ ಬೌಂಡ್ರಿಯಲ್ಲಿ 1 75 ಹಲಸಿನ ಗಿಡ ಇದೆ. ವರ್ಷಕ್ಕೊಂದು 500-1,000 ಹಲಸಿನ ಕಾಯಿ ಆಗ್ತದೆ. ಈ ಹಲಸಿನಕಾಯಿಗಳು ಅದು ಕಾಟ ಹಲಸಿನಕಾಯಿಯಿಂದ ಲೋಕಲ್ ಅಂತ ಏನಿದೆ ಅದು ಅದನ್ನು ನಾವು ಸೇಲ್ ಮಾಡುವುದಿಲ್ಲ. ನಮ್ಮ ಕೆಲಸದವರಿಗೆ ಬೇಕಾದವರಿಗೆ ಮತ್ತು ಮಂಗಗಳಿಗೆ ಪ್ರಾಣಿಗಳಿಗೆ ತಿನ್ನುವ ಉದ್ದೇಶದಿಂದ ಮಾಡಿದೆ. ಯಾಕಂದರೆ ತೋಟಕ್ಕೆ ಒಳಗೆ ಬಂದು ನಮಗೆ ನಮ್ಮದು ದಿವ್ಯ ಹಲಸುಗಳೆಲ್ಲ ಇರ್ತವೆ ಅದನ್ನೆಲ್ಲ ಹಾಳು ಮಾಡ್ತವೆ, ಅಡಿಕೆ ಇರ್ತದೆ ಅದನ್ನು ಹಾಳು ಮಾಡ್ತವೆ, ಬೇರೆ ಬೇರೆ ಮಾವಿನ ತೋಟಗಳಿಗೆ ಬರಬಾರ್ದು ಅಂತ ಉದ್ದೇಶದಿಂದ ಬಾರ್ಡ್ರಲ್ಲೊಂದು 25 ಹಾಕಿದ್ದೇವೆ. ಇದು ಏನಾಯ್ತದೆ, ಊರಿನ ಹಲಸು ಅಂತ ಹೇಳಿದರೆ ಅದೊಂದು ಎಲ್ಲರಿಗೂ ಉದಾಸೀನ ಹೀಗಿರ್ತದೆ. ಹೀಗಾಗಿ ಹಸಿಗೆ ಕಸಿಗಿಡಗಳನ್ನು ಯಾಕೆ ಮಾಡಿದ್ದೇವೆ ಅಂತ ಹೇಳಿದರೆ ಅದರ ಟೇಸ್ಟ್ ಒಂದು ಬೇರೆ ಇರ್ತದೆ, ಬೇರೆ ಬೇರೆ ಟೈಮಲ್ಲಿ ಆಗ್ತದೆ. ಇದಕ್ಕೆ ಗಿಡಕ್ಕೆ ಒಂದು 30 ರೂಪಾಯಿ ಸೇಲ್ ಮಾಡಲಿಕ್ಕಾಗ್ತದೆ. ಮತ್ತು ಕಸಿಗಿಡಗಳ ಹಲಸಿನಕಾಯಿಗಳು ಒಂದು ಸಣ್ಣ ಪ್ರಮಾಣದಲ್ಲಿ ದೊಡ್ಡ ರೀತಿಯಲ್ಲಿ ಬರುವುದಿಲ್ಲ, ಅದನ್ನು ಒಬ್ಬ 100 ರೂಪಾಯಿ ಕೊಟ್ಟು ಕೊಂಡೋದ್ರೂ ಕೂಡ ಅವನಿಗೆ ತಿನ್ನಲಿಕ್ಕಾಗ್ತದೆ. ಪೇಟೆಯವನು ದೊಡ್ಡ ಹಲಸಿನಕಾಯಿ ಬಂದು ಮನೆ ವಾಸನೆ ಬರ್ತದೆ, ಇಷ್ಟು ದೊಡ್ಡದನ್ನು ಕೊಂಡೋಗಿ ಈಗ ಕಟ್ ಮಾಡುವಂಥ ಕೂಡ ಪ್ರಾಬ್ಲಮ್ ಅವರಿಗೆ ಬರ್ತದೆ. ಹೀಗಾಗಿ ಈಗ ಮತ್ತೆ ಹಲಸಿನ ವೈವಿಧ್ಯಮಯವಂಥ ತಿಂಡಿಗಳನ್ನು ಮಾಡುವುದರಿಂದ ಹಲಸಿಗೆ ಒಂದು ಕಳೆದ ಒಂದು 7-8 ವರ್ಷದಿಂದ ಬಹಳಷ್ಟು ಪ್ರಾಮುಖ್ಯತೆ ಬಂದಿದೆ. ಹೌದು, ಹಲಸು ಮೇಳವನ್ನು ನಾವು ದಕ್ಷಿಣ ಕನ್ನಡದಾದ್ಯಂತ ನೋಡ್ತಾ ಇದ್ದೇವೆ, ಬಹಳಷ್ಟು ಹಲಸು ಮೇಳಗಳನ್ನು ಮಾಡ್ತೇವೆ. ಇತ್ತೀಚೆಗೆ ನಾವು ಆಳ್ವಾಸಲ್ಲಿ ಕೂಡ ಹಲಸು ಮೇಳ ಮಾಡಿದೆವು, ಕೇವಲ 4-5 ದಿವಸ ಹಲಸು ಮೇಳ ಮಾಡಿದೆವು, 1000+ ಜನ ಬಂದು ಅದರ ಪ್ರಯೋಜನ ಪಡೆದರು. ಹೀಗಾಗಿ ಜನರಿಗೆ ಹಲಸಿನ ಬಗ್ಗೆ ಇದ್ದಿದೆ. ಒಂದು ಕಾಲ ಇತ್ತು ಹಲಸಿನ ಹಣ್ಣು ಬಡವರು ತಿನ್ನುವಂಥದ್ದು, ಈಗ ಹಾಗಲ್ಲ. ಹಲಸಿನ ಹಣ್ಣನ್ನು ಶುಗರ್ ಇದ್ದವರು ಕೂಡ ತಿನ್ಬೋದು ಅಂತ ಹೇಳುವಂಥದ್ದು ಒಂದು ಇದು ಇದೆ. ಡಾಕ್ಟ್ರು ಸಲಹೆ ಮಾಡಿದ್ರೆ ಏನು ತೊಂದರೆ ಆಗೋದಿಲ್ಲ ಹಲಸಿನ ಹಣ್ಣು ತಿಂದರೆ. ಹೀಗಾಗಿ ಹಲಸಿಗೂ ಕೂಡ ಒಂದು ಪ್ರಾಮುಖ್ಯತೆ ಬಂದಿದೆ. ಮತ್ತು ನನ್ನ ಉದ್ದೇಶ ಏನು ಅಂತ ಹೇಳಿದರೆ, ನನಗೆ ಕೃಷಿ ಜೀವನ ಮಾಡುವುದರಿಂದ ನನಗೆ ಈಗ 78 ವರ್ಷ, ಹೀಗಾಗಿ ನಾನು ಈಗಲೂ ಲವಲವಿಕೆಯಿಂದ ಇದ್ದೇನೆ. ಕೈಯಲ್ಲಿ ಕಾಲಲ್ಲಿ ಮಣ್ಣು ಬರ್ತದೆ, ಎಲ್ಲ ಮಣ್ಣು ಸೇವನೆ ಗಾಳಿ ಸೇವನೆ ಇರ್ತದೆ, ಹೀಗಾಗಿ ನಮಗೆ ಉತ್ಸಾಹ ಇರ್ತದೆ, ಆರೋಗ್ಯ ಒಳ್ಳೆಯದಿರ್ತದೆ ಅಂತ ಹೇಳೋ ದೃಷ್ಟಿಯಿಂದ ನಾನು ಕೃಷಿಯನ್ನು ಮಾಡ್ತಿರ್ತೇನೆ. ವಾಣಿಜ್ಯ ದೃಷ್ಟಿಯಿಂದ ನಾನು ಕೃಷಿ ಮಾಡ್ತಾ ಇಲ್ಲ. ಆದ್ದರಿಂದ ಈ ದಿವಂಗತ KSN ಅಡಿಗರ ದಯೆಯಿಂದ ನಾನು ಕರ್ನಾಟಕ ಬ್ಯಾಂಕಿಗೆ ಸೇರಿದೆ, ನನಗೆ ಪೆನ್ಷನ್ ಬರ್ತದೆ, ಜೀವನಾಧಾರ ಇದೆ, ಆದರೂ ನಾನು ಸುಮ್ಮನೆ ಕೂತ್ಕೊಳ್ಳುವುದಿಲ್ಲ. ಸರಿ, ಯಾಕೆ ಹೇಳಿ. ಈಗ ಮುಖ್ಯವಾಗಿ ನಿಮ್ಮ ಹೊಸ ಹೊಸ ಕೃಷಿಯ ಅನುಭವದಲ್ಲಿ ಈಗ ನೀವು ಮೊದಲು 2-3 ಥರದ ವಿಷಯಗಳನ್ನು ಹೇಳಿದ್ರಿ. ಒಂದು ಪಪ್ಪಾಯಿಯನ್ನು ಮಾಡಿದ್ರಿ, ನಂತರ ಪೈನಾಪಲನ್ನು ಮಾಡಿದ್ರಿ, ಅನಂತರ ಮಾವಿನ ಇದನ್ನು ತೋಟವನ್ನು ಮಾಡಿದ್ರಿ, ಈಗ ನೀವು ಹಲಸನ್ನು ಮಾಡಿದ್ದೀರಿ. ಈ ರೀತಿಯ ಹೊಸ ಹೊಸ ಕೃಷಿಗಳಿಗೆ ನೀವು ಕೈ ಹಾಕುವಾಗ ಅದರಲ್ಲಿ ನಿಮಗೆ ಅದರ ಅನುಭವಗಳು ಎಲ್ಲಿಂದ ಸಿಗುವಂಥದ್ದು ಇದರ ಬಗ್ಗೆ? ಈ ನೋಡಿ, ನಾವು ಏನು ಮಾಡ್ತೇವೆ ಅಂತೇಳಿದರೆ, ವರ್ಷದಲ್ಲಿ ನಮ್ಮ ಕೃಷಿ ವಿಚಾರಣಾ ಕೇಂದ್ರ ಮೂಡುಬಿದ್ರೆ ಏನಿದೆ, ಅದರ ಮುಖಾಂತರ ನಾವು ಬೇರೆ ಬೇರೆ ತೋಟಗಳಿಗೆ ವಿಸಿಟ್ ಮಾಡ್ತೇವೆ. ವಿಸಿಟ್ ಮಾಡಿದಾಗ ನಮಗೆ ಒಂದು ಆಲೋಚನೆಗಳು ಬರ್ತವೆ. ನಾನು 1 ವರ್ಷಕ್ಕೆ ಹಿಂದೆ ಒಂದು ಹೊಂಡದಲ್ಲಿ 2 ಅಡಿಕೆ ಸಸಿಗಳನ್ನು ನೆಟ್ಟು ಒಂದು ನೋಡುವ ಅಂತೇಳಿ ಒಂದು ಪ್ರಯೋಗ ಮಾಡಿದೆ, ಲಾಭ ದೃಷ್ಟಿಯಿಂದ ಮಾಡಲಿ ಒಂದು ಪ್ರಯೋಗ ಮಾಡಿದೆ. ಹೇಗೆ ಒಂದು ಉದ್ದ ಬೆಳೆಯುವಂಥ ಅಡಿಕೆ ಗಿಡ, ಒಂದು ಸಣ್ಣ ಬೆಳೆಯುವಂಥ ಅಡಿಕೆ ಗಿಡ ಮಾಡಿದೆ. ಯಾಕಂದರೆ ಮೇಂಟೆನೆನ್ಸ್ ಕಡಿಮೆ ಆಗುವುದು ದೃಷ್ಟಿಯಿಂದ 12x12 ಅಡಿ ಅಗಲ ಮತ್ತು ಉದ್ದದಲ್ಲಿ ಇಟ್ಟು ಒಂದು ಹೊಂಡದಲ್ಲಿ ನೆಟ್ಟು ನೋಡಿದೆ, ಅದು ಫೇಲ್ ಆಯ್ತದೆ. ಒಂದಷ್ಟು ಬರ್ತದೆ ಮತ್ತು ಅದಷ್ಟು ಆಗಲಿಲ್ಲ. ಇದು ನಮ್ಮದು ಎಕ್ಸ್ಪರಿಮೆಂಟ್ಗಳನ್ನೇ ಮಾಡುವಂಥ ಕೆಲಸಗಳನ್ನು ಕೂಡ ಮಾಡ್ತೇವೆ. ಯಾಕಂದರೆ ಮುಂದಿನ ಜನಾಂಗಕ್ಕೆ ನಾವು ಮಾಡಿದಂಥ ಒಂದು ಎಕ್ಸ್ಪರಿಮೆಂಟ್ ಪ್ರಯೋಜನಕ್ಕೆ ಬರಬಹುದು ಅಂತ ಹೇಳುವಂಥದ್ದು. ಹಾಗೆ ನಾನು ಬೇಸಿಗೆ ಶುಂಠಿ ಅಂತ ಮಾಡಿದ್ದೆ. ಪ್ರಥಮ ನಾನು ಈ ಆಕಾಶವಾಣಿಗೆ ಇಂಟ್ರೊಡ್ಯೂಸ್ ಆದದ್ದೇ ಈ ಬೇಸಿಗೆ ಶುಂಠಿಯಿಂದ. ಜನವರಿ ತಿಂಗಳಲ್ಲಿ ಶುಂಠಿ ನೆಡುವಂಥದ್ದು, ಜನವರಿ ತಿಂಗಳಲ್ಲಿ ನೆಟ್ಟು ಜುಲೈ ತಿಂಗಳಲ್ಲಿ ಸೆಂಟ್ ಮಾಡುವಂಥದ್ದು. ಖರ್ಚು ಬೇಸಿಗೆ ಕಾಲ ಮಳೆಗಾಲದಲ್ಲಿ ಮಾಡುವಂಥ ಶುಂಠಿಯ ಡಬಲ್ ಖರ್ಚು ಬರ್ತದೆ, ಉತ್ಪತ್ತಿ ಅದರ 60% ಬರ್ತದೆ. ಆದರೆ ಆ ಟೈಮಲ್ಲಿ ಶುಂಠಿಗೆ 25 ರೂಪಾಯಿ ಇದ್ದದ್ದು ನಮ್ಮದು ಬೇಸಿಗೆ ಶುಂಠಿಗೆ 100 ರೂಪಾಯಿ ಸಿಗ್ತದೆ. ಆ ಒಂದು ಶುಂಠಿ ನಾವು ಮಾರ್ಕೆಟಲ್ಲಿ ಕೊಂಡೋದಾಗ ಇಡೀ ಶುಂಠಿ ಪರಿಮಳ ಮಾರ್ಕೆಟನ್ನು ಸವರ್ತದೆ, ಮತ್ತು ಅದರಲ್ಲಿ ತುಂಬ ರಸ ಬರ್ತದೆ. ಈವನ್ ಆಯುರ್ವೇದಿಕ ಫ್ಯಾಕ್ಟ್ರಿಯವರು ಕೂಡ ನಮಗೆ ಅಡ್ವಾನ್ಸ್ ಆಗಿ ನಮಗೆ ಕೊಡಿ ಅಂತ ಹೇಳ್ತಾರೆ. ಈಗೀಗ ನಮಗೆ ಅದನ್ನು ಮಾಡಲಿಕ್ಕಾಗೋದಿಲ್ಲ, ನೀರಿನ ಪ್ರಾಬ್ಲಮ್ ಇರ್ತದೆ ಅಂತ ಹೇಳೋ ದೃಷ್ಟಿಯಿಂದ ನಾವು ಅದನ್ನು ಬಂದ್ ಮಾಡಿ. ಇಲ್ಲದ್ರೆ ಬೇಸಿಗೆ ಶುಂಠಿ ಭಾರಿ ಒಳ್ಳೆಯದು. ಹೌದು, ಬೇಸಿಗೆ ಶುಂಠಿ ಭಾರಿ ಒಳ್ಳೆಯದು, ಕೆಲಸ ಇರ್ತದೆ ತುಂಬ, ಆದರೆ ಒಳ್ಳೆಯ ಒಂದು ಉತ್ಪತ್ತಿ ಇದು ಕೊಡುವಂಥ. ಹೌದು ಹೌದು. ಈ ನೀವು ಭತ್ತದ ಕೃಷಿಯನ್ನು ಕೂಡ ಮಾಡಿದ್ದೀರಿ? ಮಾಡ್ತಾ ಇದ್ದೀರಿ. ಈಗ ಭತ್ತದ ಕೃಷಿ ಅನ್ನುವಂಥದ್ದು ನಮ್ಮ ಇಡೀ ಕರಾವಳಿ ಜಿಲ್ಲೆಯಲ್ಲಿ ತುಂಬ ಕುಂಠಿತವಾಗ್ತಾ ಇದೆ. ಕೆಲವರೆಲ್ಲ ಹೊಸ ಹೊಸ ಪ್ರಯತ್ನಗಳನ್ನು, ನಿಮಗೆ ಭತ್ತದ ಬಗ್ಗೆ ಹೇಳೋದಿದ್ರೆ, ನಾನು ಪ್ರಾರಂಭ ಮಾಡಿದಾಗ ಕಜೆ ಜಯ ಭತ್ತವನ್ನು ನೇಜಿ ಹಾಕಿ ನಡ್ತಾ ಇದ್ದೆವು. ಕ್ರಮೇಣ ಅದು ಏನಾಯಿತು ಅಂತ ಹೇಳಿದರೆ, ನಮಗೆ ನೇಜಿ ನೆಡುವಂಥದ್ದು ಮತ್ತು ಬೇರೆ ಬೇರೆ ನೇಜಿ ಹಾಕುವಂಥದ್ದು ಲಾಭದಾಯಕ ಅಲ್ಲ ಅಂತ ಹೇಳಿತು. ಕೊನೆಗೆ ನಾವು ಶ್ರೀ ಪದ್ಧತಿಯನ್ನಂತೂ ಕೂಡ ಮಾಡಿದೆವು. ಸಿ ಪದ್ಧತಿ ಕೂಡ ಎರಡು ಮೂರು ಸಲ ಮಾಡಿದ್ದೆವು. ಅಲ್ಲಿ ಕೂಡ ಏನಾಗ್ತದೆ ಅಂತೇಳಿದರೆ ಅದು ನಮ್ಮ ಅಲ್ಲಿ ಒಂದು ಮಟ್ಟದಲ್ಲಿ ತೆನೆ ಬಿಡ್ತಾ ಇರ್ತದೆ, ಒಂದು ಮಟ್ಟದಲ್ಲಿ ಹೊಟ್ಟೆಯಲ್ಲಿ ಇರ್ತದೆ ಈ ಕೊಯ್ಯುವಂಥ ಪ್ರಾಬ್ಲಮ್. ಹಾಗಾಗಿ ಅದು ನಿಜವಾಗಿ ಫೇಲ್ ಆಯಿತು. ಆ ಸ್ತ್ರೀ ಪದ್ಧತಿ ಕೂಡ ಮಾಡಿದೆವು. ಈಗ ಮಿಷಿನಲ್ಲಿ ನಡುವಂಥ ಕೆಲಸವನ್ನು ಕೂಡ ನಾವು ಮಾಡ್ತೇವೆ. ಮಿಷಿನ್ ನಡುವಂಥ ಏನಿದೆ ಯಾಂತ್ರೀಕರಣದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಅದು ಬಹಳ ಉಪಯುಕ್ತವಾದಂಥ ಒಂದು ಪದ್ಧತಿ. ಅದರಲ್ಲಿ ನಿಮಗೆ ಬೆಳೆಯೂ ಬರ್ತದೆ ಮತ್ತು ಕಸ ಕೂಡ ಬರುವಂಥದ್ದು ಕಡಿಮೆ ಇರ್ತದೆ. ಕಳೆ ಕೂಡ ನಿಮಗೆ ಹಿಂದೆ ತಿಳಿದಿರ್ಬೋದು, ಜಪಾನ್ ಮಾದರಿ ಪದ್ಧತಿ ಹಗ್ಗ ಹಿಡಿದು ಮಾಡುವಂತ ಆ ಪದ್ಧತಿಯನ್ನು ಕೂಡ ನಮ್ಮ ತಂದೆಯ ಕಾಲದಲ್ಲಿ ಮಾಡ್ತಿದ್ದೆವು. ಅದು ನಿಮಗೆ ಅಷ್ಟು, ಅದಕ್ಕಿಂತ ಇದು ಈಗ ಮಿಷಿನರಿ ಬಂತು, ಭಾಳ ಪ್ರಯೋಜನ ಆಗ್ತದೆ. ಹೀಗಾಗಿ ಗ್ರಾಮಸ್ಥರ ಗ್ರಾಮಾಭಿವೃದ್ಧಿ ಯೋಜನೆಯವರ ಏನು ಯೋಜನೆ ಇದೆ ಅದು ನಿಜವಾಗಿ ಭಾಳ ಇದೆ. ಮತ್ತು ಭತ್ತದ ಬಗ್ಗೆ ನಿಮಗೆ ನಾನು ಹೇಳಬೇಕು ಅಂತ ಹೇಳಿದರೆ, ಮನುಷ್ಯ ಭತ್ತದ ಬೆಳೆ ಕಷ್ಟ ನೀರು ಜಾಸ್ತಿ ಅಂತ ಹೇಳೋ ದೃಷ್ಟಿಯಿಂದ ಮಾಡಿದ, ಆದರೆ ಭತ್ತದ ಬೆಳೆ ಮಾಡಿದಾಗ ಅದರಲ್ಲಿ ಒಂದು ಬಾವಿ ರೀತಿಯಲ್ಲಿ ಮಣ್ಣು ನಿಂತು ಆ ನೀರು ಜಿನಿಗಿ ಜಿನಿಗಿ ಜಿನಿಗಿ ನಮ್ಮ ತೋಟದ ಬಾವಿಗಳಿಗೆ, ತೋಟದ ಕೆರೆಗಳಿಗೆ, ಕುಡಿಯೋ ನೀರಿಗೆ ಪ್ರಯೋಜನ ಆಗುವಂಥದ್ದು ಭತ್ತ. ಹೌದು. ಈಗ ನಿಮಗೆ ಉದಾಹರಣೆಗೆ, ಮೊದಲು ಪಟ್ಲ ಗದ್ದೆಗಳಿದ್ದು ಆ ಪಟ್ಲ ಗದ್ದೆಗಳೆಲ್ಲ ಮಣ್ಣಾಕಿ ಕ್ಲೋಸ್ ಮಾಡಿದಾಗ ಊರಿನ ಬಾವಿಗಳಲ್ಲಿ ನೀರು ಹಿಂಗೆ ಹೋಯಿತು. ಅಲ್ಲಿರುವಂಥ ನೀರು ಜಿನಿಗಿ ಜಿನಿಗಿ ಜಿನಿಗಿ ಕೆರೆ ಬಾವಿಗಳಲ್ಲಿ ಹೋಗ್ತಾ ಇತ್ತು. ಹೀಗಾಗಿ ಭತ್ತ ನಿಜವಾಗಿ ಮಾಡಬೇಕು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಏನು ಈಗ ಕುಚ್ಚಲಕ್ಕಿ ಅಥವಾ ಬೆಳ್ತಕ್ಕಿ ಊಟ ಮಾಡ್ತೇವೆ, ಅದು ನಾವು ಕೇವಲ ಬೆಳೆದಂಥ ಭತ್ತ 3 ತಿಂಗಳಿಗಷ್ಟೇ ಸಾಕಾಗ್ತದೆ. ಇನ್ನುಳಿದ 9 ತಿಂಗಳು ನಾವು ಬೇರೆ ಜಿಲ್ಲೆಗಳಿಂದ ತರಿಸ್ಬೇಕು, ಶಿವಮೊಗ್ಗ ಚಿಕ್ಕಮಗಳೂರು ಬೇರೆ ಬೇರೆ ಜಿಲ್ಲೆಗಳಿಂದ ತರಿಸ್ಬೇಕು. ಒಂದು ಪಕ್ಷ ಈ ಭತ್ತ ಬೆಳೆಯುವಂಥದ್ದು ಕ್ರಮೇಣ ಕಡಿಮೆ ಆಗ್ತಾ ಬಂದಾಗ ಆಯಾ ಜಿಲ್ಲೆಯವರು ನಮ್ಮ ಜಿಲ್ಲೆಯಿಂದ ಹೊರಗಡೆ ಹೋಗಬಾರ್ದು ಅಂತ ಬಂದ್ ಮಾಡಿದರೆ ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಭತ್ತ ಇರುವುದಿಲ್ಲ. ಈಗ ಇಲ್ಲಿಗ ಭತ್ತದ ಕೃಷಿಯಲ್ಲಿ ಮೊದಲಿಂದಲೂ ಕೂಡ ತೊಂದರೆ ಆಳು ಕಾಳುಗಳದ್ದು ಅಂತ. ಈಗ ನೀವು ನೆಡ್ಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀರಿ, ನೆಡುವ ಯಂತ್ರ ಕೊಯ್ಯುವಂಥದ್ದು ಇದೆ, ಈ ಥರದ ಯಂತ್ರಗಳನ್ನೆಲ್ಲ ಉಪಯೋಗಿಸ್ತಿದ್ದೀರಾ? ಆದರೂ ಕೂಡ ಏನಾಗ್ತದೆ ಅಂತ ಹೇಳಿದರೆ, ಈ ನಾವು ಪ್ರಕೃತಿಯನ್ನು ನೆನೆಕೊಂಡು ಮಾಡುವ ಬೇಸಾಯ ಮಾಡುವಂಥದ್ದು, ನೀರಿನ ಆಶ್ರಯ ಕಡಿಮೆ, ಮಳೆ ಬಂದಾಗ ಎಲ್ಲರಿಗೂ ಒಂದೇ ಸಮಯದಲ್ಲಿ ಟ್ರ್ಯಾಕ್ಟ್ರು ಬೇಕು, ಟಿಲ್ಲರು ಬೇಕು, ಅಥವಾ ಬಿತ್ತು ನೇಜಿ ನೆಡುವಂಥದ್ದು ಇದು ಎಲ್ಲವೂ ಒಂದೇ ಸಮಯದಲ್ಲಿ ಬೇಕು. ಹೀಗಾಗಿ ಸರ್ಕಾರದ್ದು ಮಿಷಿನ್ಗಳಿದ್ದಾವೆ, ಪ್ರೈವೇಟ್ನವ್ರದ್ದಿದ್ದಾವೆ, ಗ್ರಾಮಾಭಿವೃದ್ಧಿ ಯೋಜನೆಯವರಿದ್ದಾರೆ, ಆದರೂ ಅದು ಬರ್ತಾ ಇಲ್ಲ. ಸಣ್ಣ ಮಟ್ಟದಲ್ಲಿ ರೈತನೇ ಪರ್ಚೇಸ್ ಮಾಡುವಂಥ ಒಂದು ಸಣ್ಣ ಸಣ್ಣ ಮಿಷಿನ್ಗಳು ಬಂದರೆ ಕ್ರಮೇಣ ಆವಾಗ ಸ್ವಲ್ಪ ಭತ್ತದ ಬೆಳೆ ಜಾಸ್ತಿ ಆಗಬಹುದು ಅಂತ ಹೇಳುವಂಥದ್ದು ಇದೆ. ನಿಮಗೆ ಇನ್ನೊಂದು ನಾನು ಹೇಳ್ತೇನೆ, ರೈತನ ಹತ್ರ ಕ್ಯಾಪಿಟಲ್ ಇನ್ವೆಸ್ಟ್ ಮಾಡಲಿಕ್ಕೆ ದುಡ್ಡು ಇರುವುದಿಲ್ಲ. ಹೌದು. ನೀವು ಎಲ್ಲರೂ ರೈತರಿಗೆ ಆ ಸಹಾಯ ಮಾಡ್ತೇವೆ, ಈ ಸಹಾಯ ಮಾಡ್ತೇವೆ, ಟಾರ್ಪಾಲ್ ಕೊಡ್ತೇವೆ, ಇನ್ನೊಂದು ಕೊಡ್ತೇವೆ, ಪೈಪ್ ಕೊಡ್ತೇವೆ ಅಂತ ಹೇಳ್ತಾರೆ. ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ರೈತನ ಹತ್ರ ದುಡ್ಡು ಇರುವುದಿಲ್ಲ. ಹೌದು. ಒಂದು ಇನ್ನೂ ಕೆವಿಕೆಗಳು, ನನಗೆ ಕೆವಿಕೆ ಕೂಡ ಮೆಂಬರ್ ಆಗಿದ್ದೇನೆ, ಕೆವಿಕೆಗಳು ಕೂಡ ಬೇರೆ ಬೇರೆ ಥರದ ಸಹಾಯ ಮಾಡ್ತವೆ. ಮಾದರಿಯಾಗಿ ಒಬ್ಬ ರೈತನ ಮನೆಯಲ್ಲಿ ಬಂದು ಕೃಷಿ ವಿಜ್ಞಾನ ಕೇಂದ್ರಗಳು ಅಥವಾ ಗ್ರಾಮಾಭಿವೃದ್ಧಿ ಯೋಜನೆಯವರು ರೈತನ ತೋಟದಲ್ಲೇ ಇಂಥದ್ದೊಂದು ಮಾದರಿಯನ್ನು ಬೆಳೆಸಿಬಿಟ್ಟು ನಮಗೆ ತೋರಿಸಿದರೆ ಆವಾಗ ರೈತ ಸ್ವಲ್ಪ ಇಂಟ್ರಡಕ್ಷನ್ ಇದೆ. ಕೆ ವಿ ಕೆ ಅವರು ನಿಜವಾಗಿ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ನಿಮಗೆ ಅಲ್ಲಿ ಅವರ ಹೊಲಗಳಲ್ಲಿ. ಅದನ್ನು ಪ್ರತಿ ಗ್ರಾಮಗಳಲ್ಲಿ ಒಂದು ಮಾಡಿಬಿಟ್ಟು ತೋರಿಸಿದಾಗ ಆವಾಗ ನಿಮಗೆ ಆ ಊರಿನ ರೈತ ಸ್ವಲ್ಪ ಇಂಪ್ರೆಸ್ ಆಗ್ತಾನೆ. ಹೌದು. ಸೊ ಮಾಡಿದರೆ ನಿಜವಾಗಿ ಬೆಳೆ ಬಂದಿದೆ, ನಮಗೆ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳುವಂಥದ್ದು. ಈ ಥರದ ಮಾಡಬೇಕು ಅಂತ ಹೇಳುವಂಥದ್ದು ನನ್ನದೊಂದು ರಿಕ್ವೆಸ್ಟ್. ಅದು ಸರಿ, ರಿಕ್ವೆಸ್ಟ್. ಇದ್ರ ಜೊತೆ ನೀವು ನರ್ಸರಿ ಕೂಡ ಮಾಡಿದ್ದೀರಿ. ಹೌದು. ಈ ನರ್ಸರಿಯಲ್ಲಿರುವಂತಹ ಸುಖ ಕಷ್ಟಗಳೇನು? ಈಗ ನರ್ಸರಿ ಒಂದು ಕಾಲದಲ್ಲಿ ಭಾಳ ಲಾಭದಾಯಕ ಆಗಿತ್ತು. ನರ್ಸರಿ ನಿಜವಾಗಿ ಒಂದು ವಾಣಿಜ್ಯ ಬೆಳೆ ರೂಪದಲ್ಲಿ ಮಾಡಿದಾಗ ಅದು ನಿಜವಾಗಿ ರೈತ ಅದರಲ್ಲಿ ಸೋಲ್ತಾನೆ. ಎಲ್ಲ ಥರದ ಅಡಿಕೆಗಳನ್ನು ತಂದು ನರ್ಸರಿ ಮಾಡ್ತಾರೆ. ನರ್ಸರಿ ಮಾಡುವ ಪದ್ಧತಿ, ಒಂದು ಅಡಿಕೆ ನಿಮಗೆ ಉದಾಹರಣೆ ಕೊಡುತ್ತಿದ್ದರೆ, 10 ವರ್ಷಕ್ಕೆ ಮೇಲ್ಪಟ್ಟ ಅಡಿಕೆ ಮರದಿಂದ 20 ವರ್ಷಕ್ಕೆ ಕೆಳಗಿನ ಮೇಲೆ ಮರದಿಂದ ನವಂಬರ್ನಿಂದ ಡಿಸೆಂಬರ್ ಅಂತ್ಯದ ಒಳಗಡೆ 2ನೇ ಕೊಯ್ಲಿನ ಅಡಿಕೆಯನ್ನು ನಾವು ಆಯಬೇಕು. ಆಯ್ದ ಅಡಿಕೆಗಳನ್ನು ಒಂದು ಡ್ರಮ್ಮಿನಲ್ಲಿ ನೀರು ಹಾಕಿ ಅದರಲ್ಲಿ ಜೊಲ್ಲು ಗಿಲ್ಲು ಅಂದರೆ ಸರಿಯಾಗಿ ಹಣ್ಣಾಗದ ಅಡಿಕೆಗಳನ್ನು ನಾವು ತೆಗೆದು ಅಲ್ಲಿ ಎಲ್ಲಿ ಮುಳುಗಿದ ಆ ಅಡಿಕೆಯನ್ನು ತೆಗೆದು ನಾವು ನರ್ಸರಿ ಮಾಡಬೇಕು. ಸಾಮಾನ್ಯವಾಗಿ ಎಲ್ಲರೂ ಮಾಡ್ತಾರೆ, ಅಡಿಕೆಯನ್ನು ತೆಗೆದು ಅಡಿಕೆ ಸಸಿ ಹಾಕಿ ಮಾಡ್ತಾ ಇರ್ತಾರೆ. ಹೀಗಾಗಿ ಕೊಂಡೋದವನಿಗೆ ಕೆಲವು ಸಲ ಫಲ ಬರುವುದಿಲ್ಲ, ಮರ ಉದ್ದ ಹೋಗ್ತದೆ, ಏನೇನೆಲ್ಲ ಪ್ರಾಬ್ಲಮ್ಗಳು ಬರ್ತದೆ. ನಾವು ರೈತರು ಆ ದೃಷ್ಟಿಯಿಂದ ನಾವು ಮಾಡ್ತಾ ಇಲ್ಲ. ನಾನೀಗ 15 ವರ್ಷದಿಂದ ಮಾಡ್ತಿದ್ದೇನೆ, ಕೊಂಡೋದವರೆಲ್ಲರೂ ಒಳ್ಳೇದು ಮಾಡ್ತಾರೆ. ಈಗ ನಾನು ಭಾಳಷ್ಟು ಕಡಿಮೆ ಮಾಡ್ತಾ ಬಂದಿದ್ದೆ, 25-40 ಸಾವಿರ ಹಾಕ್ತಿದ್ದೆ, 4-5 ಸಾವಿರಕ್ಕೆ ಬಂದು ಇಳಿಸಿದ್ದೇವೆ. ಅಂದರೆ ಎಲ್ಲರೂ ಲಾಭದಾಯಕ ಅಂತ ಹೇಳುವ ದೃಷ್ಟಿಯಿಂದ ಮಾಡ್ತಿದ್ದಾರೆ, ಹಾಗೆ ಇಲ್ಲ ನಿಜವಾಗಿ. ಒಂದು 10,000 ಅಡಿಕೆ ಹಾಕಿದರೆ ಅಲ್ಲಿ 7-8 ಸಾವಿರ ಮಾತ್ರ ಮೊಳಕೆ ಬರ್ತದೆ, ಅಥವಾ ಡೊಂಕು ಬರ್ತದೆ, ಬೇರೆ ಬೇರೆ ರೀತಿಯಿಂದ ಹಾಳಾಗಿ ಹೋಗ್ತದೆ. ಅದರಲ್ಲಿ ಕೂಡ ಗಿಡ ಬಂದಾಗ 1,000 ಹೋಗ್ತದೆ, 6,000 ಸಿಗ್ತದೆ. ಅದನ್ನು ಕೂಡ ನಾವು ದೊಡ್ಡ ತೋಟೆಯಲ್ಲಿ ಹಾಕಿಬಿಟ್ಟು ಅದನ್ನು ಮೊಳಕೆ ಬರುವಂಥ ಕೆಲಸ ಮಾಡಬೇಕು. ಅದರಲ್ಲಿ ತುಂಬ ಕೆಲಸ ಇದೆ. ಮೊಳಕೆಯನ್ನು ಬರುವಂಥ ಸಿಸ್ಟಮ್ಗಳು ಬೇರೆ ಬೇರೆ ಇದ್ದಾವೆ. ಒಟ್ಟಾರೆ ರಾಶಿ ಹಾಕಿದರೆ ಮೊಳಕೆಗಳು ಅಡ್ಡದಿಡ್ಡಿ ಬರ್ತವೆ, ನೇರ ಬಂದ ಅಡಿಕೆಯನ್ನು ಮಾತ್ರ ಹಾಕಬೇಕು, ಹೀಗೆಲ್ಲ ಇದೆ. ತುಂಬ ನರ್ಸರಿಯಲ್ಲಿ ಕೂಡ ಮಾಡಬೇಕು. ಪಾಲನೆ ಮಾಡಿದರೆ ನರ್ಸರಿ ಒಳ್ಳೆ ರೀತಿಯಿಂದ ಗಿಡ ಸಿಗ್ತದೆ, ಇಲ್ಲದಿದ್ದರೆ ಹೋಗ್ತದೆ. ದೊಡ್ಡ ಮಟ್ಟದಲ್ಲಿ ನರ್ಸರಿ ಮಾಡ್ತಾರೆ, ಅದು ನರ್ಸರಿ ಅಂದರೆ ಸೇಲ್ ಮಾಡುವ ಉದ್ದೇಶದಿಂದ ಮಾಡ್ತಾರೆ. ಅದಕ್ಕಿಂತ ನಾನು ಹೇಳೋದು, ರೈತರು ಅನುಭವ ಪಡ್ಕೊಂಡು ಅವರಿಗೆ ಬೇಕಾದಂಥ ಅಡಿಕೆಗಳನ್ನು ಸೆಲೆಕ್ಟ್ ಮಾಡಿ ಅವರೇ ಸಸಿ ಮಾಡುವಂಥದ್ದು ಒಳ್ಳೆಯದು. ಮತ್ತು ಅಡಿಕೆ ಗಿಡ ನೆಡುವವನು ಕೂಡ ಏನು ಮಾಡಬೇಕು ಅಂತೇಳಿದ್ರು, ಹೊಂಡ ತೆಗೆದು ಸ್ವಾಮಿ ಎಂದು ಹೊಂಡ ತೆಗಿತಾ ಉಂಟು, ನಾಳೆ ಗಿಡ ತರ್ತೇನೆ ಅಂತ ಹೇಳುವಂಥದ್ದು ಮಾಡ್ತಾರೆ, ಅದು ತಪ್ಪು. ಹೊಂಡ ತೆಗೆದು ಕನಿಷ್ಠ ಒಂದು 15 ದಿವಸ ಹೊಂಡವನ್ನು ಬಿಡಬೇಕು, ಅದಕ್ಕೆ ಗೊಬ್ಬರ ಹಾಕಿ 4-5 ದಿವಸ ಅದನ್ನು ಕಲಸಿ ಬಿಡಬೇಕು. ಗಿಡವನ್ನು ನೆಡುವವನು ಅವನ ಮನೆ ನರ್ಸರಿಯಿಂದ ಗಿಡ ಕೊಂಡೋಗಿ ಅವನ ಮನೆಯಲ್ಲಿ ಒಂದು 8-10 ದಿವಸ ಇಟ್ಟುಕೊಂಡು ಆನಂತರ ಆ ಗಿಡವನ್ನು ನೆಡುವಂಥ ಕೆಲಸ ಮಾಡಬೇಕು. ಪ್ರತಿಯೊಂದು ವಸ್ತು ಕೂಡ ಆ ಜಾಗಕ್ಕೆ ಹೊಂದ್ಕೋಬೇಕು. ಒಂದು ಮನೆ ಹೆಣ್ಣು ನಮ್ಮ ಮನೆಗೆ ಬಂದಾಗ ಅವಳಿಗೆ 1 ವರ್ಷ ಬೇಕು ನಮ್ಮಲ್ಲಿ ಹೊಂದ್ಕೊಳ್ಳೋದು. ಹಾಗೆ ಒಂದು ಗಿಡ ಕೂಡ ಹೊಂದ್ಕೊಳ್ಬೇಕು ಅಂತ ಹೇಳಿದರೆ ಒಂದು ಸ್ವಲ್ಪ ಸಮಯ ತಗೊಳ್ತದೆ. ಹೀಗಾಗಿ ಆ ಗಿಡವನ್ನು ನಮ್ಮ ಮನೆಯಲ್ಲಿ ಇಟ್ಟು ಒಂದು 8-10 ದಿವಸ ಇಟ್ಟಾಗ ಈ ವಾತಾವರಣಕ್ಕೆ ಅದು ಹೊಂದ್ಕೊಳ್ತದೆ. ಹೊಂಡವು ಕೂಡ ಅಷ್ಟೆ, ಅಲ್ಲೊಂದು ಉಷ್ಣತೆ ಇರ್ತದೆ, ಆ ಉಷ್ಣತೆ ಬಿಟ್ಟು ಕೊಡಲಿಕ್ಕೆ ತಯಾರಿರುವುದಿಲ್ಲ ಅದು. ಆವಾಗ ನಾವು ಗೊಬ್ಬರ ಹಾಕಿ ಮಾಡಿದಾಗ ಅದು ನಮ್ಮ ಗಿಡನೇ ಹೊಂದ್ಕೊಳ್ತದೆ ಅಂತ ಹೇಳುವಂಥ ಒಂದು ಭಾವನೆ. ಇದು ನಮ್ಮ ಅನುಭವಗಳು ಕೂಡ. ಹೌದು, ಈಗ ನೀವು ಹೇಳಿದ್ರಿ ರೈತ ಅಂತ ಹೇಳಿದರೆ ಅವನ ಹತ್ರ ಕ್ಯಾಪಿಟಲ್ ಬಂಡವಾಳ ಇರುವುದಿಲ್ಲ, ಅವ ಎಲ್ಲದಕ್ಕೂ ಕೂಡ ಬೇರೆ ಬೇರೆಯವರನ್ನು ಅವಲಂಬಿಸಬೇಕಾಗ್ತದೆ ಅಂತ. ಇಂಥ ಸಂದರ್ಭದಲ್ಲಿ ಈಗ ಕೆಲವು ರೈತ ಸಂಘಟನೆಗಳು ಹಲವಾರು ಇದ್ದಾವೆ. ಈ ರೈತ ಸಂಘಟನೆಗಳು ಏನು ಮಾಡಬಹುದು, ಮಾಡಬೇಕು ಅಂತ ತಾವು ಯೋಚನೆ ಮಾಡ್ತೀರಿ? ನಮ್ಮದು ಕೃಷಿ ವಿಚಾರ ವಿನಿಮಯ ಕೇಂದ್ರದ ಬಗ್ಗೆ ನಾನು ಹೇಳ್ತೇನೆ. ನಮ್ಮ ಕೃಷಿ ವಿಚಾರ ವಿನಿಮಯ ಕೇಂದ್ರ 1981 ಮೂಡುಬಿದಿರೆಯಲ್ಲಿ ಪ್ರಾರಂಭ ಆಯಿತು. ಆವಾಗ ದೊಡ್ಡ ದೊಡ್ಡ ರೈತರು ಮಾತ್ರ ಅದರಲ್ಲಿ ಸದಸ್ಯರಾಗಿದ್ದು ಅದನ್ನು ನಡೆದುಕೊಂಡು ಬಂದರು. ಸುಮಾರು ಒಂದು 15 ವರ್ಷ, 2007 ನಾನು ರಿಟೈರ್ಡ್ ಆಗಿ ಬಂದಾಗ ಆ ಸಂಸ್ಥೆಗೆ ನಾನು ನನ್ನನ್ನು ಸೇರಿಸ್ಕೊಂಡ್ರು. ಅಲ್ಲಿಂದ ನಾನು ಒಂದು 2010 ನಾನು ಅದರಲ್ಲಿ ಅಧ್ಯಕ್ಷನಾಗಿದ್ದೆ. ಅದರಲ್ಲಿ ಸುಮಾರು 190 ಮೆಂಬರ್ಸ್ ಇದ್ದಾರೆ, ಆ್ಯಕ್ಟಿವ್ ಮೆಂಬರ್ಸ್ 100 ಇದ್ದಾರೆ. ನಾವು ರೈತರನ್ನು ಎನ್ಕರೇಜ್ ಮಾಡುವ ಉದ್ದೇಶದಿಂದ ಏನೆಲ್ಲ ಮಾಡ್ತೇವೆ ಅಂತೇಳಿದರೆ 12 ಕೂಡ ನಾವು ಕಾರ್ಯಕ್ರಮ ಮಾಡ್ತೇವೆ. ರೈತರಿಗೆ ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೆಲ್ಲ ನಾವು ಬೆಳೆ ಬೆಳಿಬೋದು ಅದರ ಪರಿಣಿತರನ್ನು ಕರೆಸಿಬಿಟ್ಟು ರೈತರಿಗೆ ಮಾಹಿತಿ ಕೊಡುವಂಥ ಕೆಲಸವನ್ನು ಮಾಡ್ತೇವೆ ನಾವು. ಅದಲ್ಲದೆ ರೈತರನ್ನು ವರ್ಷಕ್ಕೊಂದು 5-6 ತೋಟಗಳಿಗೆ ಕರ್ಕೊಂಡು ಹೋಗಿ ಅವರನ್ನು ಆ ಅನುಭವ ಪಡೆಯುವಂಥ ಕೆಲಸ ಮಾಡ್ತೇವೆ. ನಿಮಗೆ ಗೊತ್ತಿರ್ಬೋದು, ಕಳೆದ ಒಂದು 8-10 ಆಕಾಶವಾಣಿಗಳಿಗೆ ಬೇರೆ ಬೇರೆ ರೈತರನ್ನು ನಾವು ನಿಮಗೆ ರೈತರ ಮನೆ ಬಾಗಿಲಿ ಆಕಾಶವಾಣಿ ರೈತರ ಮನೆ ಬಾಳಿಗೆ ಅಂತ ಕಾರ್ಯಕ್ರಮವನ್ನು ನೀವು ಮಾಡಿದಿರಿ. ನಿಮ್ಮನ್ನು ನಾವು ರೈತರ ಮನೆ ಬಾಗಿಲಿಗೆ ಕರ್ಕೊಂಡೋಗಿ ನನ್ನ ಲೆಕ್ಕದಲ್ಲಿ ಒಂದು 50-60 ರೈತರನ್ನು ಇಲ್ಲಿಗೆ ನಾನು ಇಂಟ್ರೊಡ್ಯೂಸ್ ಮಾಡಿದ್ದೇನೆ. ಆವಾಗ ಏನಾಗ್ತದೆ ಅಂತೇಳಿದರೆ ರೈತರು ಪಡೆದಂಥ ಅನುಭವಗಳನ್ನು ಆಕಾಶವಾಣಿ ಮುಖಾಂತರ ನಾವು ಬೇರೆಯವರಿಗೆ ಬಿತ್ತಾಗ ಅನುಭವ ಬರ್ತದೆ. ಜೊತೆಗೆ ನಿಮಗೆ ಗೊತ್ತಿರ್ಬೋದು, ಆಕಾಶವಾಣಿ ಕೃಷಿ ಖುಷಿ ರೇಡಿಯೋ ಖುಷಿ ಅಂತ ಒಂದು ಕಾರ್ಯಕ್ರಮ ಮಾಡಿ ಸುಮಾರು ರೈತರಿಗೆ ಒಂದು 50 ರೇಡಿಯೋಗಳನ್ನು ಕೂಡ ನಾವು ಕೊಟ್ಟಿದ್ದೇವೆ. ಆಕಾಶವಾಣಿಯ ಬೇರೆ ಬೇರೆ ವಿಭಾಗದಲ್ಲಿ ನಮಗೆ ಬರುವಂಥ ಕೃಷಿಯ ಮಾಹಿತಿಯನ್ನು ಕೇಳುವಂಥ ಉದ್ದೇಶದಿಂದ ರೈತರು ಇದರಿಂದ ಪ್ರೇರಿತರಾಗಿ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡಬೇಕು ಅಂತ ಹೇಳುವ ಉದ್ದೇಶದಿಂದ ಆ ಕಾರ್ಯಕ್ರಮ ಮಾಡಿದ್ದು. ಹೀಗಾಗಿ ನಾವು ರೈತರನ್ನು ಬೇರೆ ಬೇರೆ ರೀತಿಯಲ್ಲಿ ಎನ್ಕರೇಜ್ ಮಾಡ್ತಾ ಹೋಗ್ತೇವೆ. ಮತ್ತು ಕೆಲವು 10 ಜನ ನನ್ನ ನಂಬರಿಗೆ ಫೋನ್ ಮಾಡ್ತಾರೆ, ನಮಗೆ ಈ ಥರ ಪ್ರಾಬ್ಲಮ್ಗಳಿದ್ದಾವೆ, ಇಂಥ ರೋಗಗಳು ಬಂದಿದ್ದಾವೆ, ಇದಕ್ಕೆ ಏನು ಮಾಡಬೇಕು ಅಂತ ಹೇಳುವಂಥದ್ದು. ಆವಾಗ ನಾವೇನು ಮಾಡ್ತೇವೆ, ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ನಾವು ಅವರನ್ನು ಡೈವರ್ಟ್ ಮಾಡ್ತೇವೆ. ಹಲವಾರು ಸಲ ಕೃಷಿ ವಿಜ್ಞಾನ ಕೇಂದ್ರದಿಂದ ಅವರನ್ನು ಸೈಂಟಿಸ್ಟ್ಗಳನ್ನು ಕರೆಸಿಬಿಟ್ಟು ಅವರಿಗೆ ಪರಿಹಾರನ ಕೊಡಿಸ್ತೇವೆ. ಹಾಗೆ ವಿಟ್ಲ CP ಚಾರಯ್ಯವರಿಗೆ ಕೂಡ ಫೋನ್ ಮಾಡಿ ಅವರನ್ನು ಕರೆಸಿಬಿಟ್ಟು ನಮಗೆ ಅವರು ಮಾಡ್ತೇವೆ. ನಮಗೆ ಈ ಎರಡೂ ಸಂಸ್ಥೆಗಳಿಗೂ, ವಿಟ್ಲದವರು ಕೂಡ ಮತ್ತು ಕೃಷಿ ವಿಜ್ಞಾನ ಕೇಂದ್ರಗಳು ಕೂಡ ನಾವು ಫೋನ್ ಮಾಡಿದರೆ ಸಾಕು, ಕೂಡಲೇ ಬಂದುಬಿಟ್ಟು, ಈಗ ಒಂದಷ್ಟು ಯುವಕರು ಇದ್ದಾರೆ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ, ಫೋನ್ ಮಾಡಿದರೆ ಸಾಕು, ಕೂಡಲೇ ಬಂದು ಸರ್ ಏನು ಮಾಡಬೇಕು ಅಂತ ಹೇಳುವಂಥದ್ದು ಮಾಡಿಬಿಟ್ಟು ಅವರು ಸಹಕರಿಸ್ತಾರೆ. ಈಗ ಈ ಸಂಘಟನೆಯ ಮೂಲಕ ಈ ಸರ್ಕಾರದ ಸವಲತ್ತುಗಳನ್ನು ಅವರಿಗೆ ತಲುಪಿಸುವಂತಹ ವ್ಯವಸ್ಥೆಗಳನ್ನು ನೀವು ಮಾಡ್ತೀರಾ? ನಾವು ಮಾಡುವುದಿಲ್ಲ. ಈಗ ಏನಾಗ್ತದೆ ಅಂತ ಹೇಳಿದರೆ, ನಾವು ಆ ಸಂಘಟನೆಯವರು ನಾವು ಸವಲತ್ತುಗಳನ್ನು ಮಾಡುವಂಥ ಮಾಡಿದಾಗ ಅವರಿಗೆ ಬರಲಿಲ್ಲ ಅಂತೇಳಿ ನಮ್ಮಲ್ಲಿ ಅವರು ಕೋಪ ಮಾಡ್ತಾರೆ, ನಮಗೆ ಬರಲಿಲ್ಲ ಅವನಿಗೆ ಬಂತು ಅಂತ ಹೇಳುವಂಥ. ನಾವೇನು ಮಾಡ್ತೇವೆ, ಅವರನ್ನು ರೈತ ಸಂಪರ್ಕ ಕೇಂದ್ರಕ್ಕೆ ಕಳಿಸಿಬಿಟ್ಟು ಅಲ್ಲಿ ಯೋಗೇಂದ್ರ ಅಂತ ಒಬ್ಬರಿದ್ದಾರೆ, ಅವರು ತುಂಬ ಹೆಲ್ಪ್ಫುಲ್ಲಾಗಿ ಕೆಲಸ ಮಾಡ್ತಾರೆ, ಯುವಕರು ಇದ್ದಾರೆ, ಅವರಿನ ಮುಖಾಂತರ ನಾವು ಮಾಡಿಸುವಂಥ ಕೆಲಸ ಮಾಡಿ. ಕೃಷಿಯಲ್ಲಿ ಕುಲಕರ್ಣಿ ನಿಂತಿದ್ದಾರೆ, ಅವರಿಗೆ ಕಳಿಸ್ಬಿಟ್ಟು ಆಕಾಶವಾಣಿ ಇದರಲ್ಲಿ ರೈತ ಸಂಪರ್ಕ ಕೇಂದ್ರದಲ್ಲಿದ್ದಾರೆ, ಅವರಿಗೆ ಕಳಿಸಿಬಿಟ್ಟು ಮಾಡುವಂಥ ಕೆಲಸ ಮಾಡಿ, ನೇರ ನಾವು ಆ ಕೆಲಸ ಮಾಡುವುದಿಲ್ಲ. ಅದು ಸರಿ. ಈಗ ಇಂತಹ ಯಾವುದಾದ್ರೂ ಸಂಘಟನೆಗಳು ಸೇರಿ ಒಂದು ರೈತರಿಗೆ ಬೇಕಾದಂತಹ ಯಂತ್ರೋಪಕರಣಗಳನ್ನು ಇಂಥದ್ದು ಮಾಡುವಂಥ ಒಂದು ಯೋಚನೆ ಮಾಡಬಹುದು ಮಾಡಬಹುದು? ಇತ್ತೀಚೆಗೆ ರೈತಜನ್ಯ ಅಂತ ಹೇಳುವಂಥದ್ದು ಒಂದು ಬಂದಿದೆ, ಸರ್ಕಾರ ಅದಕ್ಕೆ ತುಂಬ ಫೆಸಿಲಿಟಿಗಳನ್ನು ಕೊಡ್ತಾ ಉಂಟು. ಇದು ಒಂದು ಯಾರು ವಸ್ತು ತಗೊಂಡ್ರೆ ನಿಮಗೆ ಅದಕ್ಕೆ ಸಬ್ಸಿಡಿ ಕೊಡುವಂಥ ಕೆಲಸವನ್ನು ಕೂಡ ಅದು ಕೂಡ ಮಾಡ್ತಾರೆ. ರೈತಜನ್ಯ ಕಂಪನಿ ಈಗ ಒಂದು 3 ವರ್ಷದಿಂದ ರೈತಜನ್ಯ ಕಂಪನಿ ಮೂಡುಬಿದಿರೆಯಲ್ಲಿದೆ, ಅದು ಭಾಳ ಚೆನ್ನಾಗಿ ನೋಡ್ತಾ ಉಂಟು. ನಮಗೆ ರೈತ ಸಂಪರ್ಕ ಕೇಂದ್ರದಲ್ಲಿ ಯಾವುದೆಲ್ಲ ಸಬ್ಸಿಡಿಯಲ್ಲಿ ಸಿಗ್ತದೆ ಆ ವಸ್ತುಗಳನ್ನು ನಮಗೆ ರೈತಜನ್ಯದಲ್ಲಿ ಕೊಡುವಂಥ ಕೆಲಸವನ್ನು ಈಗ ಮಾಡ್ತಿದ್ದಾರೆ. ಹಾಗಾಗಿ ನಮಗೆ ಜನರಿಗೆ ಬೇಕು ಅಂತಾದಾಗ ಒಂದು ಅಲ್ಲಿಗೆ ಅಥವಾ ಇಲ್ಲಿಗೆ ಡೈವರ್ಟ್ ಮಾಡ್ತಂತ ಕೆಲಸ ಮಾಡ್ತೇವೆ ನಾವೀಗ. ನೀವೊಬ್ಬರು ಬ್ಯಾಂಕ್ ಉದ್ಯೋಗಿ, ಹೌದು, ನೀವು ಈಗಾಗಲೇ ಹೇಳಿದ ಹಾಗೆ ರೈತನಿಗೆ ಆರ್ಥಿಕ ಮುಗ್ಗಟ್ಟು ಅನ್ನುವಂಥದ್ದು ಇದೆ. ಹೌದು. ಬ್ಯಾಂಕ್ಗಳು ಇತ್ತೀಚಿನ ದಿನಗಳಲ್ಲಿ ರೈತರಿಗೆ ಸಾಲ ಕೊಡುವ ನಿಟ್ಟಿನಲ್ಲಿ, ರೈತರಿಗೆ ಸಹಾಯ ಮಾಡುವ ನಿಟ್ಟಿನಲ್ಲಿ ಮುಂದೆ ಬರ್ತಾ ಇದ್ದಾವ ಹೇಗೆ? ಈಗ ನೋಡಿ, ಸಾಲ ಗ್ರಾಮಾಭಿವೃದ್ಧಿ ಯೋಜನೆಯವರು ಒಂದು ಸಾಲವನ್ನು ರೈತರಿಗೆ ಬಹಳ ಸುಲಭ ರೂಪದಲ್ಲಿ ಕೊಡ್ತಾರೆ, ಸುಲಭ ಕಂತಲ್ಲಿ ಕೂಡ ಕೊಡ್ತಾರೆ. ಹೀಗಾಗಿ ರೈತರು ಬ್ಯಾಂಕ್ಗಳಿಗೆ ಹೋಗುವುದು ಈಗ ಸರ್ಕಾರದ ಸಾಲ ಮನ್ನಾ ಯೋಜನೆ ಇರುವುದರಿಂದ ಅಲ್ಲಿಗೆ ಹೋಗ್ತಾರೆ. ಇಲ್ಲದಿದ್ದರೆ ಬ್ಯಾಂಕ್ಗಳಲ್ಲಿ ಸಾಲ ತಗೊಳ್ಳುವಾಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂಥ ಹೆಚ್ಚಿನ ಜಮೀನುಗಳಿಂದ ಇದು ಕೂಡು ಕುಟುಂಬದ ಪದ್ಧತಿಯಲ್ಲಿ ಇದ್ದಂಥ ಜಮೀನುಗಳು ಯಾವುದೋ ಅಜ್ಜನ ಹೆಸರಲ್ಲಿದೆ, ಅವರು ತೀರ್ಕೊಂಡು ಎಷ್ಟೋ ವರ್ಷ ಆಯಿತು, ಫ್ಯಾಮಿಲಿ ತುಂಬ ದೊಡ್ಡದಿರ್ತದೆ, ಆ ಜಮೀನು ಯಾರೋ ಹೆಸರಲ್ಲಿರ್ತದೆ, ಬ್ಯಾಂಕ್ಗಳಲ್ಲಿ ಸಾಲ ತಗೊಳ್ಳಲಿಕ್ಕೆ ಅವನಿಗೆ ಪ್ರಾಬ್ಲಮ್ ಆಗ್ತಾ ಉಂಟು. ಅವನೇನು ಮಾಡ್ತಾನೆ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ಶ್ರೀತ ವೀರೇಂದ್ರ ಹೆಗ್ಡೆಯವರ ದೊಡ್ಡ ಒಂದು ಕೊಡುಗೆ ಇದು ರೈತರಿಗೆ. ಹೀಗಾಗಿ ಭಾಳ ಸುಲಭದಲ್ಲಿ ಸಾಲ ಸಿಗ್ತದೆ, ದೊಡ್ಡ ಮೊತ್ತದಲ್ಲಿ ಸಾಲ ಸಿಗ್ತದೆ, ವಾರ ವಾರ ಅದನ್ನು ಕೊಡುವಂಥ ಕೆಲಸ ಮಾಡ್ತಾರೆ. ಕೆಲಸಕ್ಕೂ ಮಾಡುವಂಥ ಅವನಿಗೆ ಪ್ರೇರಣೆ, ಯಾಕಂತ ಹೇಳಿದರೆ ವಾರ ಆಗುವಾಗ ದುಡ್ಡು ಕಟ್ಟಬೇಕು ಅವನು, ಇಲ್ಲದಿದ್ದರೆ ಕೆಲಸಕ್ಕೆ ಹೋಗೋದಿದ್ರೆ. ಈ ಥರ ಎರಡು ರೀತಿಯಲ್ಲಿ ಅವರು ಮಾಡುವಂಥ ಕೆಲಸವು ತುಂಬ ಪ್ರಯೋಜನ ಆಗಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ, 31 ಜಿಲ್ಲೆಗಳಲ್ಲಿ ಗ್ರಾಮಾಭಿವೃದ್ಧಿ ಯೋಜನೆ ಮಾಡಿದ್ದಾರೆ ಅವರು. ಅದು ಎಲ್ಲ ರೈತರಿಗೂ ಒಂದು ಪ್ರಯೋಜನ ಆಗಿದೆ ಅಂತ ಹೇಳುವಂಥದ್ದು ನನ್ನ ಅನುಭವ. ನಾನು ನೋಡ್ತಾ ಇರ್ತೇನೆ ನಮ್ಮ ರೈತರು ಯಾವ ಪರಿಸ್ಥಿತಿಯಲ್ಲಿ ಇದ್ದರೂ, ಒಂದು 15-20 ವರ್ಷಕ್ಕೆ ಮೊದಲು ಯಾವ ಪರಿಸ್ಥಿತಿಯಲ್ಲಿ ಇದ್ದರು, ಮಳೆಗಾಲದಲ್ಲಿ ಊಟಕ್ಕಿಲ್ಲದ ಪರಿಸ್ಥಿತಿ ಇದ್ದರು, ಅಂಥ ಸಂದರ್ಭದಲ್ಲಿ ಗ್ರಾಮಾಭಿವೃದ್ಧಿ ಯೋಜನೆಯವರು ಮಾಡಿದಂಥ ಕೆಲಸ, ಇವತ್ತು ಎಲ್ಲ ರೈತರು ಕೂಡ ಒಂದು ತನ್ನ ಕಾಲ ಮೇಲೆ ನಿಂತಿರುವಂಥದ್ದು, ತನ್ನ ಮಗಳ ಮದುವೆ, ತನ್ನ ಮಕ್ಕಳ ಎಜುಕೇಷನ್ಗೆ ಬೇಕಾಗುವಂಥ ಸಾಲವನ್ನು ಒಂದು ವಾರದೊಳಗೆ ತಗೊಂಡು ಮಾಡುವಂಥ ಒಂದು ಸಂದರ್ಭ ಒದಗಿದೆ. ಈಗ ಸಂಘಟನೆಗಳ ಬಗ್ಗೆ ಮಾತಾಡಿ ಆಯಿತು. ನೀವು ಈಗ ಪುನಃ ನಿಮ್ಮ ವೈಯಕ್ತಿಕ ಬರುದಿದ್ರೆ, ಈಗ ಇಷ್ಟೆಲ್ಲ ಕೃಷಿಗಳನ್ನು ಮಾಡಿದ್ದೀರಿ, ಈ ಬೇರೆ ಬೇರೆ ರೀತಿಯ ಕೃಷಿಗಳನ್ನೆಲ್ಲ ಮಾಡಲಿಕ್ಕೆ ಹೊಂದಿಸಿಕೊಂಡು ಹೋಗ್ಲಿಕ್ಕೆ ನಿಮಗೆ ಕಷ್ಟ ಆಗೋದಿಲ್ವಾ? ಮನುಷ್ಯನಿಗೆ ಒಂದು ಬದ್ಧತೆ ಅಂತ ಇದ್ದಾಗ, ಮನುಷ್ಯನಿಗೆ ಒಂದು ಬದ್ಧತೆ, ನಾನು ಇಂಥದ್ದೊಂದು ಕೆಲಸ ಮಾಡಬೇಕು ಅಂತೇಳಿ ಇದ್ದಾಗ, ಮನಸ್ಸಿದ್ದರೆ ಯಾವುದನ್ನು ಕೂಡ ಮಾಡ್ಬೋದು ಅಂತ ಹೇಳುವಂಥದ್ದು. ಈಗ ಒಂದು ಕೃಷಿ ನಾವು ಮಾಡಿದಾಗ ಅದು 2-3 ವರ್ಷ ಹೋದಾಗ ಒಂದು ಟೈರು ದುಡಿದಾಗೆ ಒಂದ್ಸಲ ಹೊರಳಿಸಿದ ಸಾಕದು ಹೊರಳ್ತಾ ಹೋಗ್ತದೆ ಅಂತ ಹೇಳುವಂಥದ್ದು ಇದು. ಮತ್ತು ನನಗೆ ನನ್ನ ಕೆಲಸದವರು, ನನ್ನ ಒಂದು ಪರಿಸರದಲ್ಲಿರುವಂಥ ನನಗೆ ಸಹಾಯ ಮಾಡುವಂಥ ವರ್ಕರ್ಸ್, ಲೇಬರ್ಸ್ ನನ್ನೊಟ್ಟಿಗೆ 15 ವರ್ಷದಿಂದ ಈಗಲೂ ಕಂಟಿನ್ಯೂಸ್ ಇದ್ದಾರೆ, ಮೊದಲೇನು ಕೆಲಸ ಮಾಡ್ತಾರೆ ಅವರಿದ್ದಾರೆ, ಅವರು ಮನಪೂರ್ವಕ ಕೆಲಸ ನಾನು ಇಲ್ಲದಿದ್ದರೂ ಕೂಡ ಮಾಡ್ತಾರೆ. ಹೀಗಾಗಿ ನನಗೆ ಪ್ರೇರಣೆ, ನಾನು ಏನು ಮಾಡಿದರೂ ಕೂಡ ಅವರು ನನ್ನೊಟ್ಟಿಗೆ ಇರ್ತಾರೆ ಅಂತ ಹೇಳುವಂಥದ್ದು. ಅವರ ಕಷ್ಟಗಳಿಗೂ ಕೂಡ ನಾನು ಸ್ಪಂದಿಸ್ತೇನೆ, ನನ್ನ ಕಷ್ಟಕ್ಕೆ ಅವರು ಸ್ಪಂದಿಸ್ತಾರೆ. ಈಗ ಉದಾಹರಣೆಗೆ ಒಂದು ಭತ್ತ ಅಂಗಳದಲ್ಲಿ ಉಂಟು, ನಾನಲ್ಲಿ ಇಲ್ಲ, ನನ್ನ ಕೆಲಸದವರು 7 ಗಂಟೆ ರಾತ್ರಿ ಆದರೂ ಕೂಡ ಅವರಷ್ಟಕ್ಕೆ ಬಂದು ಅದನ್ನು ಅಂಗಳದಿಂದ ಒಳಗೆ ಹಾಕುವಂಥ ಕೆಲಸವನ್ನು ಮಾಡ್ತಾರೆ. ನಾನು ಅವರಿಗೆ, ಅವರು ನನಗೆ ಅಂತ ಹೇಳುವಂಥ ಒಂದು ವ್ಯವಸ್ಥೆ ಇದ್ದೆ, ಇಷ್ಟು ಪ್ರೀತಿಯಲ್ಲಿ ಇರ್ತೇವೆ. ಹಾಗಾಗಿ ನನಗೆ ಒಂದು ಕಷ್ಟ ಅಂತ ಅನಿಸಲಿಲ್ಲ. ಆದರೆ ಕೊರೋನಾದ ನಂತರ ಒಂದು ಸ್ವಲ್ಪ ಲೇಬರ್ ಪ್ರಾಬ್ಲಮ್ ನನಗೂ ಎಫೆಕ್ಟ್ ಆಗ್ತಾ ಉಂಟು ಇದೆ. ಈಗ ಒಂದು 4-5 ಜನ ಬಿಟ್ಟರೆ ಬೇರೆ ಕೆಲಸದವ್ರು ಇಲ್ಲ. ಈಗ ನಿಮ್ಮ ಈ ಕರೋನಾದ ಜೊತೆಗೆ ಬರುದಿದ್ರೆ, ಪ್ರತಿ ವರ್ಷ ಕೂಡ ಹವಾಮಾನ ವೈಪರೀತ್ಯಗಳು ತುಂಬ ಸಂಭವಿಸ್ತವೆ. ಕೆಲವು ಸಲ ಮಳೆ ಜಾಸ್ತಿ, ಈ ಸಲ ಮಳೆ ಕಡಿಮೆ ಅನ್ನುವಂಥದ್ದು. ಇಂಥ ಸಂದರ್ಭದಲ್ಲಿ ರೈತರು ಯಾವ ರೀತಿಯಲ್ಲಿ ಅದಕ್ಕೆ ಹೊಂದಿಕೊಳ್ಳಬಹುದು? ಈಗ ನೋಡಿ, ಈ ವರ್ಷ ತರಕಾರಿ ಮಾಡಿದವನಿಗೆ ಒಳ್ಳೆ ಉತ್ಪತ್ತಿ, ಯಾಕಂದರೆ ಬಿಸಿಲಿದ್ದರಿಂದ ತರಕಾರಿ ಮಾಡಲಿಕ್ಕೆ ಆಗ್ತದೆ. ಹೂ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವ್ರನ್ನ ಬಿಟ್ಟರೆ ಬೇರೆಯವರಿಗೆ ಹೂವು ಈ ಸಲ ಭಾಳ ಚೆನ್ನಾಗಿ ಬಂದಿದೆ, ಯಾಕಂದರೆ ಮಳೆ ಕಡಿಮೆ, ಮಳೆ ಕಡಿಮೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೇರೆ ಯಾವುದೇ ಥರದ್ದು ಮಾಡಲಿಕ್ಕೆ ಬರುವುದಿಲ್ಲ. ಮಳೆ ಇಲ್ಲದಿದ್ದರೆ ನಾವು ಡಿಪೆಂಡ್ ಆಗುತ್ತೆ. ಅಜ್ಜ ನೆಟ್ಟ ಗೋಳಿ ಮರದಲ್ಲೇ ಇದ್ದೇವೆ ನಾವು ಈಗ ಕೂಡ. ಅದಕ್ಕಾಗಿ ನಾವು ಒಂದು 5-6 ವರ್ಷಕ್ಕೆ ಮೊದಲು ಒಂದ್ಸಲ ಕೃಷಿ ಬೆಲೆ ಆಯೋಗದ ಮುಖಾಂತರ ದಕ್ಷಿಣ ಕನ್ನಡ ದರಗುಡ್ಡ ಗ್ರಾಮವನ್ನು ಹೂವಿನ ಗ್ರಾಮವಾಗಿ ಮಾಡಬೇಕು ಅಂತೇಳಿ ಚೆಂಡು ಹೂವನ್ನು ಒಂದು 25,000 ಗಿಡವನ್ನು ರೈತರಿಗೆ ಕೊಟ್ಟು ಮಾಡಿದೆವು. ಬಟ್ ಅದು ಬರಲಿಲ್ಲ. ನಮ್ಮ ಊರಲ್ಲಿ ಹೂವಿನ ಬೆಳೆ ಕೂಡ ಬರುವುದಿಲ್ಲ ಅಷ್ಟು ಸುಲಭದಲ್ಲಿ. ಪರಿಶ್ರಮ ಎಷ್ಟು ಹಾಕಿದರೂ ಕೂಡ ಅದರ ಲಾಭ ಅಷ್ಟು ಬರುವುದಿಲ್ಲ. ಹೀಗಾಗಿ ಅದು ಕೂಡ ಮುಗ್ಗರಿಸಿ ಹೋಯಿತು. ಸರಿ, ಇನ್ನು ಗುಡಿ ಕೈಗಾರಿಕೆಗಳನ್ನು ಮಾಡಬಹುದು. ಹಾಳೆಗಳು ಸಿಗ್ತದೆ, ಪ್ಲೇಟುಗಳು, ಲೋಟಗಳು ಮಾಡಲಿಕ್ಕಾಗ್ತದೆ. ಅದು ಕೂಡ ಈಗ ಡಿಮ್ಯಾಂಡ್ ಕಡಿಮೆ ಆಯಿತು. ಯಾಕಂದರೆ ಈ ಹಾಳೆ ಮಾಡಿದಂಥ ಬಟ್ಟಲುಗಳು ಒಂದು ಸ್ವಲ್ಪ ಸಮಯ ಬಿಟ್ಟ ಮೇಲೆ ಅದರಲ್ಲಿ ಹೇನುಗಳು ಆಗುವಂಥ ಕೆಲಸ, ಬಣ್ಣ ಇದಾಗ್ತದೆ, ಊಟ ಮಾಡಲಿಕ್ಕೆ ಜನ ಹೆದರ್ತಾರೆ, ಒಂಥರ ಚೆಂದಾಗಿರೋದು, ಕ್ಲೀನ್ ಇರುವುದಿಲ್ಲ ಅಂತೇಳಿ. ಹೀಗಾಗಿ ಅದು ಕೂಡ ಮೂಲೆಗೆ ಬಿತ್ತು. ಈಗ ಇನ್ನು ಬೇರೆ ಬೇರೆ ರೀತಿಯಲ್ಲಿ ನಾವು ಪ್ರಯೋಗ ಮಾಡಬೇಕಷ್ಟೆ, ಏನು ಮಾಡಬಹುದು ಅಂತೇಳುವಂತ. ಅಡಿಕೆಯ ಸೋಪು ಮಾಡ್ತಾರೆ, ಅಡಿಕೆಯ ಬೇರೆ ಬೇರೆ ವರ್ಜ್ಯ ಮಾಡ್ತಾ ಇದ್ದಾರೆ, ಅದು ಕೂಡ ಅಷ್ಟೊಂದು ಜನ ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ. ಆದ್ದರಿಂದ ಹೌದು, ಹೊಸ ಹೊಸ ಪ್ರಯೋಗ ಹವಾಮಾನಕ್ಕೆ ನಾವು ಹೊಂದಿಕೊಂಡು ಬೇರೆ ಏನು ಮಾಡಲಿಕ್ಕೆ ಆಗ್ತಾ ಇಲ್ಲ. ಹೊಂದಿಕೊಂಡು ಹೋಗುವುದೇ ಹೋಗುದು ಕಷ್ಟ ಆಗ್ತದೆ. ಮತ್ತೆ ಹೊಸ ಹೊಸ ರೀತಿಯ ಪ್ರಯೋಗಗಳು ಕೂಡ ಆಗಬೇಕು. ರೈತ ಇನ್ನೂ ಇಲ್ಲದಿದ್ರೆ ಅಕ್ಕಿಯ ಬೇರೆ ಬೇರೆ ವಿಧಾನಗಳನ್ನು ಮಾಡುವಂಥ, ತಿಂಡಿಗಳನ್ನು ಮಾಡುವಂಥ, ಕೊಡುವಂಥದ್ದು ಮಾಡಬೇಕು. ಒಂದ್ಸಲ ರೈತ ಮಾರ್ಕೆಟ್ ಫೀಲ್ಡಿಗೆ ಬಿದ್ದರೆ ಮತ್ತೆ ರೈತಪ್ಪ ಕೆಲಸ ಮಾಡುವುದಿಲ್ಲ. ಆದ್ದರಿಂದ ಅದರಲ್ಲಿ ಒಂದು ತೊಂದರೆಗಳು. ಹೌದು, ಅದು ತೊಂದರೆ ಇದೆ. ಈ ಸಂದರ್ಭದಲ್ಲಿ ನಾನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಕೃಷಿ ವಿಚಾರಣೆಯ ಕೇಂದ್ರ ಇಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇರುವಾಗ ನಮಗೆ MCS ಬ್ಯಾಂಕ್ ಮೂಡುಬಿದರೆಯವರು ನಮಗೊಂದು ಫ್ರೀ, ರೈತರು ಬೆಳೆದಂತಹ ಒಂದು ತರಕಾರಿಗಳನ್ನು ಮಾರುವಂಥ ಒಂದು ಫ್ರೀ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ವರ್ಷದಲ್ಲಿ ಪ್ರತಿ ವರ್ಷ 4 ಕಾರ್ಯಕ್ರಮಗಳಿಗೆ ಸ್ಪಾನ್ಸರ್ ಮಾಡ್ತಾರೆ. ಕೃಷಿ ಖುಷಿ ಕೇಳುವಂಥ ಕಾರ್ಯಕ್ರಮದಲ್ಲಿ 700-800 ಮಕ್ಕಳಿಗೆ ಕೃಷಿಯ ಅನುಭವ ಕೊಡುವಂಥ ಕೆಲಸಗಳನ್ನು ಮಾಡ್ತಿದ್ದಾರೆ. ನಮ್ಮ ಮೂಡುಬಿದರೆ ಭಾಗದ ರೈತರೇನಿದ್ದರೆ ನಾವು MCS ಬ್ಯಾಂಕಿಗೆ ತುಂಬ ಆಭಾರಿಯಾಗಿರ್ತೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವರು ಡೈರೆಕ್ಟು ಮತ್ತು ಇಂಡೈರೆಕ್ಟ್ ಆಗಿ ಹಲವು ರೈತರಿಗೆ ಸಾಲ, ಫ್ರೀ ಸಾಲ, ಬಡ್ಡಿ ಸಾಲಗಳನ್ನು ಕೊಡ್ತಾರೆ. ಈ ಥರ ರೈತರಿಗೆ ತುಂಬ ಒಂದು ಕೆಲಸ ಮಾಡುವಂಥ ಒಂದು MCS ಬ್ಯಾಂಕಿಗೆ ನಮ್ಮೆಲ್ಲರ ರೈತ ಪರವಾಗಿ ನಾನು ಕೃತಜ್ಞತೆ ಅರ್ಪಿಸ್ತೇನೆ. ಒಳ್ಳೆಯದು ರಾಜವರ ಬೈಲಂಗಡಿಯವರೇ, ಮುಖ್ಯವಾಗಿ ಬೇರೆ ಬೇರೆ ರೀತಿಯಲ್ಲಿ ಕೃಷಿಯಲ್ಲಿ ನೀವು ತೊಡಗಿಸಿಕೊಂಡಿದ್ದೀರಿ, ಹೊಸ ಹೊಸ ಪ್ರಯೋಗಗಳನ್ನು ಮಾಡ್ತಾ ಇದ್ದೀರಿ, ಹೊಸ ಹೊಸ ಬೆಳೆಗಳನ್ನು ಬೆಳೆಸ್ತಾ ಇದ್ದೀರಿ. ಅದೇ ರೀತಿಯಲ್ಲಿ ರೈತರಿಗೆ ಬೇಕಾಗುವಂಥ ಒಂದು ತಿಂಗಳು ತಿಂಗಳು ಅವರಿಗೆ ಒಂದು ವಿಚಾರಗಳನ್ನು ತಿಳಿಸುವಂಥ ವಿಚಾರ ವಿನಿಮಯ ವೇದಿಕೆಯನ್ನು ಕೂಡ ಮಾಡಿದ್ದೀರಿ. ಇಲ್ಲಿಯವರೆಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಮೂಡುಬಿದರೆಯ ರಾಜವರ್ಮ ಬೈಲಂಗಡಿಯವರ ಕೃಷಿಯ ಅನುಭವವನ್ನು ಕೇಳಿದಿರಿ. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1-800-420-2233 ಕರೆ ಮಾಡಿ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ. ಮಿಲೇಗಾ ಪೆನ್ಷನ್ ಕಾ ಸಹಾರ, ಕೃಷಕ ನಾ ಹೋಗಾ ಬೇಸಹಾರ, ಜುಡೇಗಾ ಖುಷಿಯೋ ಸೇ ನಾತಾ, ಕಟೇಗಾ ಸುಖ ಸೇ ಬುಢಾಪಾ, ಸುರಕ್ಷಿತ ಹೋಗಾ ಅನ್ನದಾತಾ, ಸುರಕ್ಷಿತ ಹೋಗಾ ಅನ್ನದಾತಾ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಸೇ ಲಘು ಸೀಮಾಂತ ಕಿಸಾನೋ ಕಾ ಭವಿಷ್ಯ ಹೋಗಾ ಸುರಕ್ಷಿತ್, ಔರ್ 60 ವರ್ಷ ಕಿ ಆಯು ಸೇ 3,000 ರೂಪಾಯಿ ಮಾಸಿಕ ಪೆನ್ಷನ್ ಹೋಗಿ ಸುನಿಶ್ಚಿತ್. 55 ರೂಪಾಯಿ ಸೇ 200 ರೂಪಾಯಿ ಕಿ ಮಾಸಿಕ ಕಿಶ್ತ ದೇಕರ್ ಪ್ರವೇಶ ಕರ್ ಸಕ್ತೆ ಹೈ. 18 ಸೇ 40 ವರ್ಷ ತಕ್ ಕೆ ಕಿಸಾನ್ ಇಸ್ ಅಂಶದಾಯಕ ಯೋಜನಾ ಮೇ ಸರ್ಕಾರ ದೇಗಿ ಬರಾಬರ್ ಕಾ ಯೋಗದಾನ್. ಸಭಿ ಕಿಸಾನ್ ಭಾಯಿ ಬಹನ್ ಇಸ್ ಯೋಜನಾ ಕೆ ಲಾಭ ಕೆ ಲಿಯೇ ಜನ್ ಸೇವಾ ಕೇಂದ್ರ ಮೇ ಜಾಯೇ ಔರ್ ಅಪ್ನಾ ನಿಶುಲ್ಕ ನಾಮಾಂಕನ್ ಕರಾಯೇ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಅನ್ನದಾತಾ ಕೆ ಪರಿಶ್ರಮ ಕೋ ಸಂಬಲ್, ಪೆನ್ಷನ್ ಸೇ ಸುರಕ್ಷಿತ್ ಉನ್ಕಾ ಕರ್. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ದ್ವಾರಾ ಜನಿತ್ ಮೇ ಜಾರಿ. ಈಗ NS ರಮಣ್ ಅವರು ಹಾಡಿರುವ ಭಕ್ತಿ ರಚನೆ ನಂಬಿದೆ ನಿನ್ನ ಪಾದವ, ನಂಬಿದೆ ನಿನ್ನ ಪಾದವ, ತಿಳ್ಗದ ರಮಣ ವೆಂಕಟ ರಮಣ, ನಂಬಿದೆ ನಿನ್ನ ಪಾದವ. ತಂದೆಯು ನೀನೇ, ತಾಯಿಯು ನೀನೇ, ಬಂಧು ಬಳಗವು ಬಂದ ಪೂರಿತವೆಲ್ಲ ಹೊಂದಿಕೊಳ್ಳದಂತೆ, ಬಂದ ಪೂರಿತವೆಲ್ಲ ಹೊಂದಿಕೊಳ್ಳದಂತೆ, ಬಂದ ಪೂರಿತವೆಲ್ಲ ಹೊಂದಿಕೊಳ್ಳದಂತೆ, ಬಂದನದಲ ಮುಕುಂದ ಮುರಾರಿ, ಬಂದನದಲ ಮುಕುಂದ ಮುರಾರಿ, ರಮಣ ವೆಂಕಟ ರಮಣ, ನಂಬಿದೆ ನಿನ್ನ ಪಾದವ. ಚಿಕ್ಕಂದು ಮೊದಲು ನಾನು ನಿನ್ನಯ ಪಾದ, ಚಿಕ್ಕಂದು ಮೊದಲು ನಾನು ನಿನ್ನಯ ಪಾದ, ಹೊತ್ತು ಜೀವಿಸು ಮೊದಲು ನಾನು ನಿನ್ನಯ ಪಾದ, ಹೊಕ್ಕು ಜೀವಿ ದೂರಿಗೆ ಮರೆದು ಮಾಯದು ಮುಳುಗಿದೆ, ಮರೆದು ಮಾಯದು ಮರೆಯದೆ ಎನ್ನನು ಕಲಹೋ ಕೃಪಾನಿಧಿ, ಮರೆಯದೆ ಎನ್ನನು ಕಲಹೋ ಕೃಪಾನಿಧಿ, ಮರೆಯದೆ ಎನ್ನನು ಕಲಹೋ ಕೃಪಾನಿಧಿ, ವರದ ಶಿವಂಗತ ಪುರಂದರ ಶಿತಲ, ವರದ ಶಿವಂಗತ ಪುರಂದರ ಶಿತಲ, ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದ್ರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1-800-420-2233 ಗೆ ಕರೆ ಮಾಡಿ. ಈಗ ಬಿ ಕೆ ಸುಮಿತ್ರಾ ಅವರ ಧ್ವನಿಯಲ್ಲಿರುವ ಆರ್ ಎನ್ ಜಯಗೋಪಾಲ್ ಮತ್ತು ಎಚ್ ಎಲ್ ಶೇಷಚಂದ್ರ ಅವರ ಭಕ್ತಿ ರಚನೆ. ಜಯ ಜಯ ಜಯ ದುರ್ಗಾ